ਸਤਨਾਮ ਸ਼੍ਰੀ ਸੱਚ ਤਜਿਆ ਕੂੜੇ ਲਾਗੇ ಕಾರಣೆ ಕಮಾಣೆ ಕೂಡಕಿ ಸೋಯೆ ಪಹಚನಾಹಿ ಮನಸಾ ಸಚ್ಚ ಸಮಾಣೆ ಜನಮ ರತನ ಜಿನೆ ಖಟಯಾ ಪಲ ಸೇವಣ ಜಾರೆ ಕಹ ನಾನಕ ಜಿನ ಮನ ನಿರ್ಮಲ ಸದಾ ರಹೆ ಗುರು ನಾಲೆ ಜನಮ ರತನ ಜಿನ್ಹಿ ಖಟಯಾ ಪಲ ಸೇವಣ ಜಾರೆ ಕಹ ನಾನಕ ಜಿನ ಮನ ನಿರ್ಮಲ ಸದಾ ರಹೆ ಗುರು ನಾಲೆ ವಾಹಿ ಗುರು ಜೀ ಕೀ ಫತಿಹ ಏಹೋ ಸೋಹಿಲಾ ಸಬದ ಸುಹಾವಾ ರಾಮ ಕಲೀ ಮಹಲ್ಲಾ ತೀಜಾ ಅನಂದ